ಕೂಗಿನಾ ಕೋಳಿ ಕೂಗತೆ, ಕಲ್ಬಸ್ವಾ ಹುಲ್ಲುಮ್ಮೆ ತೈತೆ, ಕಲ್ಲಿನ ಕೋಳಿ ಕೂಗೈತೆ, ಕಲ್ಬಸವ ಹುಲ್ಲು ಮೇಯ್ತೈತೆ, ಬತ್ತಿದ್ದ ಬಾವಿ ತುಂಬ ಗಂಗೆ ಬಂತು, ಸತ್ತಿದ್ದ ರಂಬೆ ಕುಂಬೆ ಹೂವ ಬಿಡ್ತು, ಸರಿ ಹೋಯ್ತು ಎಲ್ಲ ಮಿಸ್ಟೇಕ್ಕೂ, ಇದು ಯಾರು ಮಾಡಿದ ಮ್ಯಾಜಿಕ್ಕು, ಮರುಭೂಮಿ ಹುಟ್ಟು ಮ್ಯೂಸಿಕ್ಕು, ಕಲ್ಲಿನ ಕೋಳಿ ಕೂಗೈತೆ, ಕಲ್ಬಸವ ಹುಲ್ಲು ಮೇತೈತೆ, ಕಲ್ಲಿನ ಕೋಳಿ ಕೂಗೈತೆ, ಕಲ್ಬಸವ ಹುಲ್ಲು ಮೇತೈತೆ. ಖುಷಿಯ ಕುಸುಮ ಮುನಿದಿರುವ ಮನಸ್ಸಿನೊಳಗಿಂದ ಅತಿ ಮಧುರ ಸ್ವರದ ಉಗಮ, ಇದು ಯಾರು ಮಾಡಿದ ಮ್ಯಾಜಿಕ್, ಮರುಭೂಮಿ ಹುಟ್ಟು ಮ್ಯೂಸಿಕ್, ಕಲ್ಲಿನ ಕೋಳಿ ಕೂಗೈತೆ, ಕಲ್ಬಸವ ಹುಲ್ಲು ಮೇಯ್ತೈತೆ, ಕಲ್ಲಿನ ಕೋಳಿ ಕೂಗೈತೆ, ಕಲ್ಬಸವ ಹುಲ್ಲು ಮೇಯ್ತೈತೆ. ಎಲ್ಲೋಕ್ಕೆ ಸಾಧ್ಯ ಅಲ್ಲವೇ, ಸೋಲನ್ನು ಗುಂಡು ಗೆಲ್ಲೋನೆ ಗಂಡು, ಗಂಡಿನ ಜಯದ ಬೆನ್ನ ಹಿಂದೆ ಹೆಣ್ಣು ಇದ್ದಾಳೆಂಬ ಮಾತೀಗ ಸತ್ಯ ಅಲ್ಲವೇ. ಇತವೆಲ್ಲ ಅರಿತ ದಿನದಿಂದ ಹೊಸ ಹುರುಪು ಗೆಲುವು ಖಚಿತ, ಮರುಳನ್ನು ರತುನ ಹರಳಾಗಿ ಬದಲಿಸಿದ ಪರಿಯ ಚಕಿತ, ಇದು ಯಾರು ಮಾಡಿದ ಮ್ಯಾಜಿಕ್, ಮರುಭೂಮಿ ಹುಟ್ಟು ಮ್ಯೂಸಿಕ್, ಕಲ್ಲಿನ ಕೋಳಿ ಕೂಗೈತೆ, ಕಲ್ಬಸವ ಹುಲ್ಲು ಮೇಯ್ತೈತೆ, ಕಲ್ಲಿನ ಕೋಳಿ ಕೂಗೈತೆ, ಕಲ್ಬಸವ ಹುಲ್ಲು ಮೇಯ್ತೈತೆ, ಬತ್ತಿದ್ದ ಬಾವಿ ತುಂಬ ಗಂಗೆ ಬಂತು, ಸತ್ತಿದ್ದ ರಂಬೆ ಕೊಂಬೆ ಹೂವ ಬಿಡ್ತು, ಸರಿ ಹೋಯ್ತು ಎಲ್ಲ ಅಷ್ಟೇಕ್ಕೂ, ಇದು ಯಾರು ಮಾಡಿದ ಮ್ಯಾಜಿಕ್, ಮರುಭೂಮಿ ಹುಟ್ಟು ಮ್ಯೂಸಿಕ್, ಇದು ಯಾರು ಮಾಡಿದ ಮ್ಯಾಜಿಕ್.